ಮತ್ತು ರೋಗಗಳು ಹೂ ಮತ್ತು ಕಾಯಿ ಉದುರುವಿಕೆಗೆ ಮುಖ್ಯ ಕಾರಣವಾಗಿರುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಹಿಂಗಾರು ಒಣಗುವುದು ಮತ್ತು ಎಳೆಕಾಯಿ ಉದುರುವಿಕೆ. ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದಾಗಿ ಬಿಸಿಗಾಳಿಯ ಉಷ್ಣತೆಗೆ ತುತ್ತಾದ ಹಿಂಗಾರಗಳು ಒಣಗುವುದಕ್ಕೆ ಪ್ರಾರಂಭವಾಗುತ್ತೆ. ನಂತರ ದಿನಗಳಲ್ಲಿ ಬಿಸಿಗಾಳಿಯ ವಾತಾವರಣ ಹಾಗೂ ಅಧಿಕ ಆರ್ದ್ರತೆಯುಂಟಾದಾಗ ಇಂಗಾರದ ಹೆಣ್ಣು ಹೂಗಳು ಶಿಲೀಂಧ್ರದ ಸೋಂಕಿಗೆ ಸುತ್ತುತ್ತಾಗುತ್ತೆ. ಮೊಗ್ಗುಗಳು ಪರಾಗಸ್ಪರ್ಶವಾಗದೆ ಹಸಿರಾಗುವ ಮೊದಲೇ ಈ ಹೂಗಳು ಉದುರುತ್ತೆ. ಈ ರೀತಿ ಹವಾಮಾನ ವೈಪರೀತ್ಯ ಮುಂದುವರೆದಾಗ ಏನಾಗುತ್ತೆ ಅಂತಂದ್ರೆ ಇಂಗಾರ ಒಣಗುವ ರೋಗ ಕಂಡು ಬಂದು ಹೂ ಮತ್ತು ಎಳೆಕಾಯಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉದುರಲಾರಂಭಿಸುತ್ತದೆ. ಎರಡನೇ ಕಾರಣ ಏನು ಅಂತಂದ್ರೆ ಪೆಂಟಟೋಮಿಡ್ ತಿಗಣೆ. ಈ ತಿಗಣೆಯು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏರುಪೇರಾದ ಹವಾಮಾನ ವೈಪರೀತ್ಯದಿಂದ ಎಳೆಕಾಯಿಗಳ ರಸ ಹೀರುವ ಕೀಟ ಪೆಂಟಟೋಮಿಡ್ ತಿಗಣೆಯ ವಂಶಾವೃದ್ಧಿಗೆ ಸೂಕ್ತವಾಗಿರುತ್ತದೆ. ಇದು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾದ ಈ ಕೀಟಗಳು ಏಪ್ರಿಲ್ನಿಂದ ಆಗಸ್ಟ್ ತಿಂಗಳಿನವರೆಗೆ ಅಡಿಕೆ ತೋಟದಲ್ಲಿ ಮಿಳ್ಳೆಕಾಯಿಗಳ ತೊಟ್ಟಿನ ಪಕ್ಕದಲ್ಲಿ ಕೂತು ರಸ ಹೀರೋದ್ರಿಂದ ರಸ ಹೀರಿದ ಭಾಗದಲ್ಲಿ ಕಪ್ಪನೆ ಚುಕ್ಕೆ ಮೂಡಿ ಕಾಯಿಗಳ ತೊಟ್ಟು ಬಲಹೀನವಾಗಿ ಗೊನೆಯಲ್ಲಿರುವ ಅಪಾರ ಸಂಖ್ಯೆಯ ಎಳೆಕಾಯಿಗಳು ಉದುರಿ ಗೊನೆಯು ಬರಿದಾಗುತ್ತೆ. ಈ ಎಳೆಕಾಯಿ ಉದುರೋದಕ್ಕೆ ಮೂರನೇ ಕಾರಣ ಏನು ಅಂತಂದ್ರೆ ಪೋಷಕಾಂಶಗಳ ಕೊರತೆ. ಈ ಪ್ರಾಯದ ಮರಗಳಿಗೆ ಪೊಟ್ಯಾಶ್ ಅಥವಾ ಬೋರಾನ್ ಕೊರತೆ ಉಂಟಾದಾಗ ಶಾರೀರಿಕ ಅಸಮತೋಲನ ಉಂಟಾಗಿ ಹೂ ಮತ್ತು ಕಾಯಿಗಳ ತೊಟ್ಟು ಶಕ್ತಿ ಕಳೆದುಕೊಳ್ಳುತ್ತೆ. ನಂತರ ಮುಂಗಾರಿನ ಮಳೆ ಪ್ರಾರಂಭವಾದಾಗ ತೊಟ್ಟಿನ ಭಾಗ ನೀರಿನಿಂದ ತೊಯ್ದು ಹೂ ಮತ್ತು ಎಳೆಕಾಯಿಗಳನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕಳೆದುಕೊಂಡು ರಾಶಿ ರಾಶಿಯಾಗಿ ಕಾಯಿಗಳು ಬೀಳಕಾರಂಭಿಸುತ್ತೆ. ನಾಲ್ಕನೇ ಕಾರಣ ಏನು ಅಂತಂದ್ರೆ ಎಳೆಕಾಯಿ ಉದುರೋದಕ್ಕೆ ಕಾಯಿ ಸೀಳುವಿಕೆ ಮತ್ತು ಅಂಡುಡಕ. ಅರ್ಧ ಬಲಿತ ಕಾಯಿಗಳು ಮಾಗುವುದಕ್ಕೆ ಮೊದಲೇ ಹಳದಿ ಬಣ್ಣಕ್ಕೆ ತಿರುಗಿ ಹಿಂಭಾಗದಿಂದ ಅಥವಾ ಎರಡೂ ತುದಿಯಿಂದ ಬಿರುಕುತ್ತೆ ಅಥವಾ ಸೀಳುತ್ತೆ. ಗದ್ದೆ ಜಮೀನನ್ನು ಅಡಕೆ ತೋಟವಾಗಿ ಮಾರ್ಪಾಡು ಮಾಡಿದಾಗ ಮತ್ತು ಅಡಕೆಯನ್ನು ಶೀತದ ಮಣ್ಣಿನಲ್ಲಿ ಅಂದರೆ ನಾಲೆಯ ಪಕ್ಕ ಕೆರೆ ದಂಡೆ ಮತ್ತು ನೀರು ನಿಲ್ಲದ ಜೌಗು ಪ್ರದೇಶದಲ್ಲಿ ಬೆಳೆದರೆ ವಯಸ್ಸಿನ ಮರಗಳಲ್ಲಿ ಈ ಬಾಧೆ ಕಂಡುಬರುತ್ತೆ. ಹಾಗೂ ಮಣ್ಣಿನಲ್ಲಿ ಬೋರಾನ್ ಏನಾದರೂ ಕೊರತೆ ಉಂಟಾದಾಗ ಈ ಬಾಧೆ ಕಂಡುಬರುತ್ತದೆ. ಸೀಳಿದ ಕಾಯಿಗಳು ಕೆಲವೇ ದಿನಗಳಲ್ಲಿ ಗೊನೆಯಿಂದ ಕೆಳಗುದುರುತ್ತೆ. ಮತ್ತೊಂದು ಕಾರಣ ಏನು ಅಂತಂದರೆ ಕಾಯಿ ಕೊಳೆಯೋದು. ನಿರಂತರವಾಗಿ ಎಡೆಬಿಡದೆ ಮಳೆ ಬೀಳುವ ಮಲೆನಾಡು ಪ್ರದೇಶಗಳಲ್ಲಿ ಕಾಯಿಗಳ ತೊಟ್ಟಿನ ಭಾಗ ಶಿಲೀಂಧ್ರದ ಸೋಂಕಿಗೆ ತುತ್ತಾಗೋದ್ರಿಂದ ತೊಟ್ಟು ಬಲಹೀನವಾಗಿ ಬಹುತೇಕ ಕಾಯಿಗಳು ಬಲಿಯುವ ಮೊದಲೇ ರಾಶಿ ರಾಶಿಯಾಗಿ ಉದುರುತ್ತೆ. ಬಿದ್ದ ಕಾಯಿಗಳಿಂದ ವಿಶಿಷ್ಟವಾದ ಕೊಳತ ವಾಸನೆ ಬರುತ್ತೆ. ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಂದರೆ ಒಣಗಿದ ಹಿಂಗಾರಗಳನ್ನು ನಾವು ತೆಗೆದು ಉದಿರದ ಕಾಯಿಗಳನ್ನು ಆರಿಸಿ ನಾಶಪಡಿಸಬೇಕು. 3 ಗ್ರಾಂ ಡೈಟೇನಿಯಂ M45 ಶಿಲೀಂಧ್ರ ನಾಶಕವನ್ನು ಮತ್ತು 3 ಮಿಲಿ ಕ್ಲೋರೋಪೈರಿಪಾಸ್ 20 ECಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಫೆಬ್ರವರಿ ಮಾರ್ಚ್ ಅವಧಿಯಲ್ಲಿ ಹೂಗೊಂಚಲಿನ ಮೇಲೆ ಸಿಂಪಡಿಸಿದರೆ ಈ ಹಿಂಗಾರವು ಒಣಗುವ ಮತ್ತು ಪೆಂಟಟೋಮಿಡ್ ತಿಗಣೆ ಹತೋಟಿಯನ್ನು ನಾವು ಮಾಡ್ಬೋದು. ಮಣ್ಣಿನ ಪರೀಕ್ಷೆ ಮಾಡಿಸಿ ಶಿಫಾರಸು ಮಾಡಿದ ಗೊಬ್ಬರ ಅಂದರೆ 100/40, 100/40 NPK ಸಮತೋಲನ ಇದ್ದರೆ ಸರಿಪಡಿಸಿ ಮಣ್ಣು ಪರೀಕ್ಷೆ ವರದಿಯನ್ನು ಆಧರಿಸಿ ಲಘು ಪೋಷಕಾಂಶಗಳನ್ನು ಪೂರೈಸಬೇಕು. ಮತ್ತು ಪ್ರತಿ ಮರಕ್ಕೆ 10-12 kg ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಸಮರ್ಪಕ ನೀರಿನ ನಿರ್ವಹಣೆ ಮಾಡಬೇಕು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ.ಸಿದ್ದಣ್ಣ. ರೈತ ಬಂಧುವರೇ, ಗಮನಿಸಿ, 2022-23 ಸಾಲಿಗೆ ಆತ್ಮ ಯೋಜನೆಯ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಆಸಕ್ತ ಗುಂಪು ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ ಇದೇ ತಿಂಗಳ 22 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿ ಡಾ. ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನ.

ಡಿಬಿಟಿ ಮೂಲಕ ಡೀಸೆಲ್ಗೆ ಸಹಾಯ ಧನವನ್ನು ನೀಡಲು ರೈತಶಕ್ತಿ ಎಂಬ ಹೊಸ ಯೋಜನೆಯನ್ನು 2022-23 ಸಾಲಿನ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಲಾಗಿರುತ್ತದೆ. ರೈತಶಕ್ತಿ ಯೋಜನೆಯ ಸವಲತ್ತನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ರೈತರು ಹೊಂದಿರುವ ಅವರ ಭೂ ಇಡುವಳಿಯ ಆಧಾರದ ಮೇಲೆ ನೀಡುವುದರಿಂದ ಎಲ್ಲ ರೈತರು ಈಗಾಗಲೇ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿತರಾಗಿ FID ಹೊಂದಲು ಕೋರಿದ್ದು, ರೈತರು ತಾವು ಹೊಂದಿರುವ ಜಮೀನಿನ ಹಿಡುವಳಿಯನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ದಿನಾಂಕ 20/8/2022 ಒಳಗಾಗಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಲು ರೈತ ಬಂಧುವರಿಗೆ ತಿಳಿಸಿದೆ. ಅಂತಿಮ ದಿನಾಂಕದ ನಂತರ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಸೇರ್ಪಡೆಗೊಂಡ ಹೆಚ್ಚುವರಿ ವಿಸ್ತೀರ್ಣಕ್ಕೆ ಡೀಸೆಲ್ ಸಹಾಯಧನ ಒದಗಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಅಂತಿಮ ದಿನಾಂಕದ ನಂತರ ಸೃಜನೆಯಾಗುವ ಹೊಸ FIDಗಳಿಗೆ ಮಾತ್ರ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಅನುದಾನದ ಲಭ್ಯತೆ ಆಧಾರದ ಮೇಲೆ ಪರಿಗಣಿಸಲು ಮಾರ್ಗಸೂಚಿಯಲ್ಲಿರುತ್ತದೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಯೋಜನೆಯ ಸವಲತ್ತು ಪಡೆಯಲು ಜಿಲ್ಲೆಯ ಎಲ್ಲ ರೈತ ಬಂಧವರು ದಿನಾಂಕ 20/8/2022 ಒಳಗಾಗಿ ಕಡ್ಡಾಯವಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕೆಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪ್ರಕಟಣೆ ತಿಳಿಸುತ್ತದೆ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೇ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೇ ನವ ವಿಕಾಸ್ ಕೇ ಗೀತ್, ಆನ್ ಬಾನ್ ಶಾನ್ ಕಾ ಪ್ರತೀಕ್ ರಾಷ್ಟ್ರಧ್ವಜ ತಿರಂಗಾ. ಆಯೇ ಆಜಾದಿ ಕೇ ಅಮೃತ ಮಹೋತ್ಸವ ಕೇ ಪಾವನ ಅವಸರ ಪರ್ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೇ ತಿರಂಗಾ ಔರ್ ಲೇತೆ ಹೇ ಭವ್ಯ ಔರ್ ಸಶಕ್ತ ಭಾರತ ಕೇ ನಿರ್ಮಾಣ ಕಾ ಸಂಕಲ್ಪ. ಆಯೇ ಹರ್ ಘರ್ ಫಹರಾಯೆ ತಿರಂಗಾ. ಕೊಟ್ಟ ಹೆಣ್ಣ ಕುಲಕ್ಕೆ ಹೊರತಂತಾರು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಎಂದಿಗೂ ಸ್ಥಿರವಲ್ಲ ಹೆಣ್ಣಿಗೆ ತವರೂರು ಸ್ಥಿರವಲ್ಲ, ಎಂದಿಗೂ ಸ್ಥಿರವಲ್ಲ ಹೆಣ್ಣಿಗೆ ತವರೂರು ಸ್ಥಿರವಲ್ಲ, ಹುಟ್ಟಿದ ಮನೆಯೂ ಸ್ಥಿರವಲ್ಲ ಕಟ್ಟಿದ ತಾಳಿಗೆ ಬೆಲೆಯಿಲ್ಲ, ಹುಟ್ಟಿದ ಮನೆಯೂ ಸ್ಥಿರವಲ್ಲ ಕಟ್ಟಿದ ತಾಳಿಗೆ ಬೆಲೆಯಿಲ್ಲ, ನೆಟ್ಟಿದ ಮನೆಯ ಮುಟ್ಟಿದ ಬಾಗಿಲ ಬಿಟ್ಟರೆ ಗತಿಯಿಲ್ಲ, ಇದ ಬಿಟ್ಟರೆ ಗತಿಯಿಲ್ಲ, ಎಂದಿಗೂ ಸ್ಥಿರವಲ್ಲ ಹೆಣ್ಣಿಗೆ ತವರೂರು ಸ್ಥಿರವಲ್ಲ, ಎಂದಿಗೂ ಸ್ಥಿರವಲ್ಲ ಹೆಣ್ಣಿಗೆ ತವರೂರು ಸ್ಥಿರವಲ್ಲ. ಎಂದಿಗೂ ಸ್ಥಿರವಲ್ಲ ಹೆಣ್ಣಿಗೆ ತವರೂರು ಸ್ಥಿರವಲ್ಲ.